ಏನ ಮಾಡಬೇಕು, ಬೀಜದಿಂದ ಬೀಜಕ್ಕೆ ಸುಮಾರು ಅರ್ಧ ಅಡಿಯಿಂದ ಒಂದು ಅಡಿ ನಾವು ಜಾಗವನ್ನ ಕೊಡಬೇಕಾಗುತ್ತೆ. ಸಾವಯವ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅಂತ ಏನ್ ಹೇಳ್ತೀವಿ, ಸುಮಾರು 3 ಟನ್ ಒಂದು ಎಕರೆಗೆ ಬೇಕಾಗುತ್ತೆ. ಈ 3 ಟನ್ ಗೊಬ್ಬರವನ್ನು ನಾನಾಗಲೇ ಹೇಳಿದಾಗೆ ಒಂದು 15-20 ದಿವಸ ಮುಂಚೆನೆ ಭೂಮಿಗೆ ಸೇರಿಸುವುದರಿಂದ ಆ ಭೂಮಿಯ ಒಂದು ಜೈವಿಕ ಕ್ರಿಯೆ ಹೆಚ್ಚಾಗಿ ಪೋಷಕಾಂಶಗಳು ಭೂಮಿಗೆ ಬಿಡಲ್ಪಡುತ್ತವೆ. ಹಾಗೆಯೇ ಈ ಬೀಜೋಪಚಾರ, ಬೀಜವನ್ನು ಬಿತ್ತುವುದಕ್ಕಿಂತ ಮುಂಚೆ ಬೀಜೋಪಚಾರವನ್ನು ಸಹ ನಾವು ಮಾಡಬೇಕಾಗುತ್ತೆ. ಈ ಬೀಜೋಪಚಾರ ಮಾಡುವುದರ ಉದ್ದೇಶ ಅಂದ್ರೆ, ನಾನು ಆಗಲೇ ಹೇಳಿದಾಗೆ ಈ ಒಂದು ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಈ ರೈಸೋಬಿಯಂ ಅನ್ನೋ ಒಂದು ಜೀವಾಣು ಸಾರಜನಕವನ್ನು ಸ್ಥಿರೀಕರಿಸುತ್ತದೆ. ಹಾಗಾಗಿ ಈ ರೈಸೋಬಿಯಂ ಅನ್ನೋ ಒಂದು ಜೀವಾಣುವಿನಿಂದ ನಾವು ಬೀಜೋಪಚಾರ ಮಾಡಬೇಕು. ಒಂದು ಎಕರೆಗೆ ಸುಮಾರು 200 ಗ್ರಾಂನಷ್ಟು ಈ ರೈಸೋಬಿಯಂ ಪುಡಿ ಬೇಕಾಗುತ್ತೆ. ಆ ರೈಸೋಬಿಯಂ ಪುಡಿಯನ್ನು ನಾವು ಒಂದು ಎಕರೆಗೆ ಬೇಕಾಗ್ತಂತ ಬೀಜಕ್ಕೆ ಕಾಯಿಸಿ ಆರಿಸಿದ ಬೆಲ್ಲದ ಪಾಕದೊಂದಿಗೆ ಮಿಶ್ರಣ ಮಾಡಿ ಅದನ್ನ ಬೀಜೋಪಚಾರ ಮಾಡಬೇಕಾಗುತ್ತೆ. ಬೀಜೋಪಚಾರ ಮಾಡಲಿಕ್ಕೆ ನಾವು ಒಂದು ಪ್ಲಾಸ್ಟಿಕ್ ತಟ್ಟೆ ಅಥವಾ ಒಂದು ಮಡಕೆ ತಟ್ಟೆಯನ್ನು ನಾವು ಉಪಯೋಗ ಮಾಡಬಹುದು. ಅದೇ ರೀತಿ ಈ ಭೂಮಿಯಲ್ಲಿ ರಂಜಕ ಸ್ಥಿರೀಕರಿಸಲ್ಪಟ್ಟಿರುವುದರಿಂದ ಆ ರಂಜಕವನ್ನು ಕರಗಿಸತಕ್ಕಂತ ಜೀವಾಣುವನ್ನು ಸಹ ನಾವು ಉಪಯೋಗ ಮಾಡಬೇಕು. ಸುಮಾರು 200 ಗ್ರಾಂ ರಂಜಕ ಕರಗಿಸುವ ಜೀವಾಣುವನ್ನು ಸಹ ನಾವು ಉಪಯೋಗ ಮಾಡಿಕೊಂಡು ಬೀಜೋಪಚಾರ ಮಾಡಿದಲ್ಲಿ ನಮಗೆ ಈ ರೈಸೋಬಿಯಂ ಮತ್ತು ರಂಜಕದ ಮಹತ್ವ ನಮಗೆ ಅದರಿಂದ ಉಪಯೋಗ ಆಗುತ್ತೆ. ಈ ರಾಸಾಯನಿಕ ಗೊಬ್ಬರಗಳಕ್ಕೆ ಬಂದ್ರೆ, ನಾವು ತಿಪ್ಪೆ ಗೊಬ್ಬರ ಆಗಲಿ ಹೇಳಿದೆ, ಬಿತ್ತನೆಗೆ ಮುಂಚೆ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನು ಸಹ ಕೊಡಬೇಕು. ಯಾಕಂದ್ರೆ ಯಾವುದೇ ಒಂದು ಬೆಳೆಯನ್ನು ಬೆಳೆಯಬೇಕಾದ್ರೆ ಈ ಪೋಷಕಾಂಶಗಳು ಬಹಳ ಮಹತ್ವವನ್ನು ವಹಿಸುತ್ತವೆ. ನಮ್ಮ ದೇಹಕ್ಕೆ ಹೇಗೆ ಪೋಷಕಾಂಶಗಳು ಮುಖ್ಯವೋ ಅದೇ ರೀತಿ ಸಸ್ಯಗಳಿಗೂ ಸಹ ಈ ಪೋಷಕಾಂಶಗಳು ಬಹಳ ಮುಖ್ಯವಾಗಿದೆ. ಈಗ ಅದರಲ್ಲಿ ಮುಖ್ಯವಾದ ಪೋಷಕಾಂಶಗಳಂದ್ರೆ ಈ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್, ಇವು ಬಹಳ ಹೆಚ್ಚಿನ ಒಂದು ರೀತಿ ಬೇಕಾಗಿರುವುದರಿಂದ ನಾವು ಹೆಚ್ಚಾಗಿ ಇದನ್ನು ಕೊಡಬೇಕಾಗುತ್ತೆ. ಈಗ ತೊಗರಿ ಬೆಳೆಗೆ ತಗೊಂಡಾಗ ಸುಮಾರು 10 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತು 10 ಕೆಜಿ ಪೊಟ್ಯಾಷ್ ಅನ್ನು ನಾವು ಒಂದು ಎಕರೆಗೆ ಕೊಡಬೇಕಾಗುತ್ತೆ. ಇದನ್ನು ನಾವು ಗೊಬ್ಬರದ ಮುಖಾಂತರ, ಅಂದ್ರೆ ಎಷ್ಟು ರಾಸಾಯನಿಕ ಗೊಬ್ಬರ ಬೇಕು ಅಂತ ರೈತರಿಗೆ ಹೇಳೋದಾದ್ರೆ, ಸಾರಜನಕವನ್ನ ನಾವು DAP ಮುಖಾಂತರ ಕೊಡಬಹುದು. ಒಂದು ಎಕರೆಗೆ ಸುಮಾರು 44 ಕೆಜಿ DAP ಬೇಕಾಗುತ್ತೆ. ಈ DAPಯಲ್ಲಿ ಸಾರಜನಕ ಮತ್ತು ರಂಜಕ ಎರಡು ಅಂಶ ಇರೋದ್ರಿಂದ 44 ಕೆಜಿ ಒಂದು ಎಕರೆಗೆ DAP ಕೊಡಬೇಕು. ಹಾಗೆ 5 ಕೆಜಿ ನಾವು ಯೂರಿಯಾನ ಕೊಡಬಹುದು. ಈ ಪೊಟ್ಯಾಷ್ ಅನ್ನು ಪೂರೈಸಲು ಈ ಮ್ಯೂರಿಯೇಟ್ ಆಫ್ ಪೊಟ್ಯಾಷ್ ಸುಮಾರು 17 ಕೆಜಿ ಒಂದು ಎಕರೆಗೆ ಈ ಮ್ಯೂರಿಯೇಟ್ ಆಫ್ ಪೊಟ್ಯಾಷ್ ಅಂಶವನ್ನು ಕೊಟ್ಟರೆ ಒಂದು ಎಕರೆಗೆ ಸಾಕಾಗುತ್ತೆ. ಅದೇ ರೀತಿ ಈ ಲಘು ಪೋಷಕಾಂಶಗಳಾದ ಈ ಸತು, ಸೊ ಒಂದು ಎಕರೆಗೆ ಸುಮಾರು 6 ಕೆಜಿಯಷ್ಟು ಈ ಸತುವನ್ನು ಸಹ ನಾವು ಕೊಡೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡಬಹುದು. ಎಲ್ಲೆಲ್ಲಿ ಈ ರಸಸಾರ 7ಕ್ಕಿಂತ ಜಾಸ್ತಿ ಇದ್ದಾಗ ಈ ಗಂಧಕದ ಅಂಶನೂ ಸಹ ಬೇಕಾಗುತ್ತೆ. 8 ಕೆಜಿ ಒಂದು ಎಕರೆಗೆ ಗಂಧಕ ಬೇಕಾಗುತ್ತೆ. ಅದನ್ನು ನಾವು ಜಿಪ್ಸಂ ಮುಖಾಂತರ ಕೊಡಬೇಕು. ಒಂದು ಎಕರೆಗೆ ಸುಮಾರು 65 ಕೆಜಿ ಜಿಪ್ಸಂ ಅನ್ನು ಕೊಡುವುದರ ಮುಖಾಂತರ 8 ಕೆಜಿ ಗಂಧಕವನ್ನು ಸಹ ನಾವು ಕೊಡಬಹುದು. ಈ ಎಲ್ಲಾ ಪೋಷಕಾಂಶಗಳನ್ನು ನಾವು ಬಿತ್ತನೆಗೆ ಮುಂಚೆಯೇ ಕೊಡಬೇಕಾಗುತ್ತದೆ. ಈ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ನಾವು ಎಲ್ಲಾ ಗೊಬ್ಬರಗಳನ್ನು ನಾವು ಬಿತ್ತನೆಗೆ ಮುಂಚೆನೆ ಸಹ ಭೂಮಿಗೆ ಸೇರಿಸಿ ತದನಂತರ ನಾವು ಬಿತ್ತನೆಯನ್ನು ಮಾಡುತ್ತೇವೆ. ಮುಂದಿನ ದ್ವಿದಳ ಧಾನ್ಯ ಅಂದ್ರೆ ಈ ಹೆಸರು. ಹೆಸರು ಸಹ ಈ ಮುಂಗಾರು ಹಂಗಾಮಿನಲ್ಲಿ ಏಪ್ರಿಲ್ ಮೇ ತಿಂಗಳಿಂದ ಹಿಡಿದು ಜುಲೈ ಆಗಸ್ಟ್ ವರೆಗೂ ಬೆಳಿತೇವೆ. ಹಾಗೆ ನಾವು ಬೇಸಿಗೆಯಲ್ಲೂ ಸಹ ಈ ಒಂದು ಬೆಳೆಯನ್ನ ನೀರಾವರಿ ಆಶ್ರಯದಲ್ಲಿ ಬೆಳಿತೇವೆ. ಈ ಹೆಸರುವನ್ನು ನಾವು ಬಿತ್ತನೆ ಮಾಡಬೇಕಾದ್ರೆ ಸುಮಾರು 6-8 ಕೆಜಿ ಒಂದು ಎಕರೆಗೆ ಬೀಜ ಬೇಕಾಗುತ್ತೆ. ಇದನ್ನ ನಾವು ಸಾಲಿನಿಂದ ಸಾಲಿಗೆ ಒಂದು ಅಡಿ, ಹಾಗೆ ಬೀಜದಿಂದ ಬೀಜಕ್ಕೆ 4 ಅಂಗುಲ ಒಂದು ಜಾಗವನ್ನು ಕೊಟ್ಟು ನಾವು ಬಿತ್ತನೆಯನ್ನು ಮಾಡಬೇಕು. ಹಾಗೆಯೇ ಸುಮಾರು 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಭೂಮಿಯಲ್ಲಿ ಸೇರಿಸಬೇಕು. ಈ ತೊಗರಿಗೆ ಹೇಳಿದ ಹಾಗೇನೆ ಸುಮಾರು 200 ಗ್ರಾಂ ರೈಸೋಬಿಯಂ ಜೀವಾಣುವಿನಿಂದ ಲೇಪನ ಮಾಡೋದು, ಹಾಗೆ ರಂಜಕದ ಕರಗಿಸುವ ಜೀವಾಣುವಿಂದ ಸುಮಾರು 200 ಗ್ರಾಂ ಒಂದು ಎಕರೆಗೆ ಲೇಪನ ಮಾಡಿ ಬಿತ್ತುವುದರಿಂದ ಈ ಸಾರಜನಕದ ಕೊರತೆಯನ್ನು ಸಹ ನೀಗಿಸಬಹುದು. ಹೀಗೆ ಪೋಷಕಾಂಶಗಳನ್ನು ನೋಡಿದಾಗ ಈ ಹೆಸರಿಗೆ ಈ ನೀರಾವರಿಯಲ್ಲಾದ್ರೆ ಸುಮಾರು 10 ಕೆಜಿ ಸಾರಜನಕ, 20 ಕೆಜಿ ರಂಜಕ, ಹಾಗೆ 20 ಕೆಜಿ ಪೊಟ್ಯಾಷ್ ಅಂತ ಹೇಳಿದೆ. ಅದನ್ನು ಗೊಬ್ಬರದಲ್ಲಿ ಲೆಕ್ಕ ಹಾಕಿನೂ ಸಹ ಹೇಳಿದೆ. ಒಂದು ಎಕರೆಗೆ 44 ಕೆಜಿ DAP ಬೇಕಾಗುತ್ತೆ. ಹಾಗೆ ಒಂದು ಇದರಲ್ಲಿ 34 ಕೆಜಿಯಷ್ಟು ಈ ಪೊಟ್ಯಾಷ್ ಅಂಶ ಬೇಕಾಗುತ್ತೆ. ಮ್ಯೂರೇಟ್ ಆಫ್ ಪೊಟ್ಯಾಷ್ ಅನ್ನು ನಾವು ಕೊಡಬೇಕಾಗುತ್ತೆ. ಸತು ಸುಮಾರು 4 ಕೆಜಿ ಒಂದು ಎಕರೆಗೆ ಸತುವನ್ನು ನಾವು ಕೊಡಬೇಕಾಗುತ್ತೆ. ಮುಂದಿನ ದ್ವಿದಳ ಧಾನ್ಯ ಅಂದ್ರೆ ಉದ್ದು. ಈ ಉದ್ದು ಸಹ ಇತ್ತೀಚಿನ ದಿನಗಳಲ್ಲಿ ನಾವು ಮಾರ್ಕೆಟ್ ಅಲ್ಲಿ ನೋಡಬಹುದು, ಸುಮಾರು 150-200 ರೂಪಾಯಿ ವರೆಗೂ ಒಂದು ರೇಟ್ ಹೆಚ್ಚಾಗಿದೆ. ಯಾಕಂದ್ರೆ ಇದರ ಕೊರತೆ ಅಥವಾ ಅಭಾವ ಉಂಟಾಗಿರೋದ್ರಿಂದ ಹೆಚ್ಚಿನ ಬೆಲೆಯನ್ನು ನಾವು ಕೊಡ್ತಾ ಇದ್ವಿ. ಈ ಉದ್ದನ್ನು ಸಹ ನಾವು ಈ ಕಪ್ಪು ಮತ್ತು ಕೆಂಪು ಮಿಶ್ರಿತ ಮಣ್ಣಿನಲ್ಲಿ ನಾವು ಬೆಳೀತಾ ಇದ್ದೇವೆ. ಇದು ಎಕರೆಗೆ ಇದಕ್ಕೆ ಸುಮಾರು 8 ಕೆಜಿಯಷ್ಟು ಬೀಜ ಪ್ರಮಾಣ ಬೇಕು. ಇದನ್ನು ಸಹ ನಾವು 1 ಅಡಿ ಸಾಲಿನಿಂದ ಸಾಲಿಗೆ ಹಾಗೂ 4 ಅಂಗುಲ ಬೀಜದಿಂದ ಬೀಜಕ್ಕೆ ನಾವು ಜಾಗವನ್ನು ಕೊಡಬಹುದು. 3 ಟನ್ ಸಾವಯವ ಗೊಬ್ಬರವನ್ನು ಕೊಡಬಹುದು. ಅದೇ ರೀತಿ ಈ ರೈಸೋಬಿಯಂ ಮತ್ತು ರಂಜಕ ಕರಗಿಸುವ ಜೀವಾಣುವನ್ನು ಸಹ ನಾವು ಲೇಪನ ಮಾಡಬೇಕಾಗುತ್ತೆ. ಪೋಷಕಾಂಶಗಳು ಸಹ ನಾನು ಈ ಹೆಸರಿಗೆ ಹೇಳಿದ ಹಾಗೆ ಇದಕ್ಕೂ ಅಷ್ಟೇ ನಾವು ಗೊಬ್ಬರಗಳನ್ನು ಕೊಡಬಹುದು. ಅಂದ್ರೆ ಸಾರಜನಕ 10 ಕೆಜಿ, ರಂಜಕ 20 ಕೆಜಿ ಮತ್ತು ಪೊಟ್ಯಾಶ್ 10 ಕೆಜಿ ಒದಗಿಸುವ ಗೊಬ್ಬರವನ್ನು ಕೊಡಬೇಕು. ಇಲ್ಲಿ ಒಂದು ಅಂಶ ರೈತರು ಗಮನಿಸಬೇಕಂದ್ರೆ ನೀರಾವರಿಯಲ್ಲಿ ನಾವು ಎಷ್ಟು ಗೊಬ್ಬರ ಕೊಡ್ತೇವೆ, ಕೃಷಿಯಲ್ಲಿ ಅದರಲ್ಲಿ ಅರ್ಧ ಕೊಟ್ಟರೆ ಸಾಕಾಗುತ್ತೆ. ನೀರಾವರಿ ಕೊಡ್ತಕ್ಕಂತ ಗೊಬ್ಬರದಲ್ಲಿ ಅದರಲ್ಲಿ ಅರ್ಧವನ್ನ ನಾವು ಕೃಷಿಗೆ ಕೊಟ್ಟರೆ ಸಾಕಾಗುತ್ತೆ. ಹಾಗೆ ಈ 2-3 ವರ್ಷಗಳಿಗೊಮ್ಮೆ ಈ ಸತುವಿನ ಸಲ್ಫೇಟ್ ಅನ್ನು ಸಹ ನಾವು ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಲಘು ಪೋಷಕಾಂಶಗಳ ಕೊರತೆ ಹೆಚ್ಚಾಗಿರುವುದರಿಂದ ನಾವು ಲಘು ಪೋಷಕಾಂಶಗಳಾದ ಸತುವನ್ನು ನಾವು ಕೊಡಲೇಬೇಕಾಗುತ್ತೆ. ಹಾಗೆ ಅಲಸಂದೆ ಸಹ ನಮ್ಮ ರಾಜ್ಯದ ಒಂದು ಬಹುಮುಖ್ಯವಾದ ದ್ವಿದಳ ಧಾನ್ಯ ಬೆಳೆಯಾಗಿದೆ. ಇದನ್ನು ಸಹ ಮುಂಗಾರು, ತಡವಾದ ಮುಂಗಾರು ಮತ್ತು ಬೇಸಿಗೆ ಕಾಲದಲ್ಲೂ ಸಹ ನಾವು ಬೆಳಿತೇವೆ. ಅಲಸಂದೆಯನ್ನು ನಾವು 1 ಅಡಿಯಿಂದ 1.5 ಅಡಿ ಸಾಲಿನಿಂದ ಸಾಲಿಗೆ ಮತ್ತು ಹಿಂಗಾರಿನಲ್ಲಿ 1 ಅಡಿ ಸಾಲು ಮತ್ತು 4 ಅಂಗುಲ ಬೀಜದಿಂದ ಬೀಜಕ್ಕೆ ಅಂತರವನ್ನು ಕೊಟ್ಟು ಬೆಳೆಯಬಹುದು. ಬೀಜದ ಪ್ರಮಾಣ ಸುಮಾರು 10-12 ಕೆಜಿ ಒಂದು ಎಕರೆಗೆ ಬೇಕಾಗುತ್ತೆ. 3 ಟನ್ ಸಾವಯವ ಗೊಬ್ಬರ ಬೇಕಾಗುತ್ತೆ. ಹಾಗೆ ರೈಸೋಬಿಯಂ ಮತ್ತು ರಂಜಕ ಕರಗಿಸುವ ಜೀವಾಣುವನ್ನು ಸಹ ಲೇಪನ ಮಾಡಿ ಬಿತ್ತುವುದರಿಂದ ನಮಗೆ ಸಹಾಯ ಆಗುತ್ತೆ. ಇದು ಒಂದು ಎಕರೆಗೆ ನಾನು ಆಗಲೇ ಹೇಳಿದಾಗೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ, 10 ಕೆಜಿ ಪೊಟ್ಯಾಶ್ ಒದಗಿಸಿದಂತ ಗೊಬ್ಬರವನ್ನು ನಾವು ಕೊಡಬೇಕು. ನಾನು ಆಗಲೇ ಹೇಳಿದೆ 44 ಕೆಜಿ ಡಿಎಪಿ, 17 ಕೆಜಿ ಯೂರಿಯಾಟ ಪೊಟ್ಯಾಶ್ ಅನ್ನು ಕೊಟ್ಟರೆ ಒಂದು ಎಕರೆಗೆ ನಮ್ಮ ಅಲಸಂದೆಗೆ ಸಾಕಾಗುತ್ತೆ. ಅವರೆ ಅಂತ ಒಂದು ದ್ವಿದಳ ಧಾನ್ಯದ ಬೆಳೆ. ಈ ಅವರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹೆಬ್ಬಾಳವರೆ 3 ಮತ್ತು ಹೆಬ್ಬಾಳವರೆ 4 ಅಂತ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ಹೆಬ್ಬಾಳವರೆ 4 ಅನ್ನ ತಳಿ ಬಹಳ ಮಣಿ ಅವರೆ ತರ ಇದ್ದು ವರ್ಷವಿಡೀ ಇದನ್ನು ನಾವು ಬೆಳೆಯಬಹುದು. ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಕಾಲದಲ್ಲಿ ಸಹ ಈ ಅವರೆಯನ್ನ ಬೆಳೆಯಬಹುದು. ಅದು ಹೆಬ್ಬಾಳವರೆ 4 ಅಂತ ವರ್ಷ ಪೂರ್ತಿಯ ಬೆಳೆಯನ್ನು ನಾವು ಬೆಳಿತೇವೆ. ಇದಕ್ಕೆ ಸುಮಾರು 10-12 ಕೆಜಿ ಬೀಜ ಬೇಕಾಗುತ್ತೆ ಒಂದು ಎಕರೆಗೆ. ಇದನ್ನು ನಾವು ಸಾಲಿನಿಂದ ಸಾಲಿಗೆ 1.5-2 ಅಡಿ ಅಂತರವನ್ನು ಕೊಡಬಹುದು. ಬೀಜದಿಂದ ಬೀಜಕ್ಕೆ 1/2 ಅಡಿಯಷ್ಟು ಅಂತರವನ್ನು ಕೊಟ್ಟು ನಾವು ಬೆಳೆಯಬಹುದು. ಈ ಸಾವಯವ ಗೊಬ್ಬರ ಸುಮಾರು 3 ಟನ್ ಒಂದು ಎಕರೆಗೆ. ಹಾಗೆಯೇ ರಾಸಾಯನಿಕ ಗೊಬ್ಬರ 44 ಕೆಜಿ ಡಿಎಪಿ ಮತ್ತು ಒಂದು 17 ಕೆಜಿ ಯೂರಿಯಾ ಆಫ್ ಪೊಟ್ಯಾಶ್ ಅನ್ನು ಕೊಟ್ಟರೆ ನಮಗೆ ಒಂದು ಎಕರೆಗೆ ಸಾಕಾಗುತ್ತೆ. ಇದಕ್ಕೂ ಸಹ ನಾವು ಬೀಜೋಪಚಾರ ಮಾಡಿ ಬಿತ್ತರೆ ನಮಗೆ ಬಹಳ ಸಹಾಯವಾಗುತ್ತದೆ. ಅದೇ ರೀತಿ ಇನ್ನೊಂದು ದ್ವಿದಳ ಧಾನ್ಯ ಅಂದ್ರೆ ಹುರುಳಿ. ಇದು ಬಡವರ ಒಂದು ದ್ವಿದಳ ಧಾನ್ಯ ಅಂತ ಕರೀತೇವೆ. ಯಾಕಂದ್ರೆ ಹೆಚ್ಚಿನ ಜನರು ಇದನ್ನ ಬೆಳೆಯುತ್ತಾರೆ. ಯಾಕಂದ್ರೆ ಯಾವುದೇ ಬೆಳೆ ವಿಫಲವಾದಲ್ಲಿ ಹುರುಳಿಯನ್ನ ಬೆಳೆಯಿರಿ ಅಂತ ನಾವು ರೈತರಿಗೆ ಹೇಳ್ತೀವಿ. ಕಲ್ಲಲ್ಲಿ ಹುರುಳಿ ಬಿತ್ತುವಂತ ಒಂದು ಗಾದೆನೇ ಇದೆ. ಮಳೆ ತಡವಾದಾಗ, ಯಾವುದೇ ಬೆಳೆ ಬೆಳೆಯ ಸಾಧ್ಯವಾದಾಗ ನಮಗೆ ಕೊನೆಯ ಒಂದು ನೆನಪಿಗೆ ಬರೋದು ಕೊನೆಯಲ್ಲಿ ಹುರುಳಿ. ಆದ್ರಿಂದ ಇದು ಬಡವರ ಒಂದು ಧಾನ್ಯ ಅಂತಲೇ ಹೆಸರಾಗಿರ್ತಕ್ಕಂತ ಈ ಹುರುಳಿಯನ್ನ ಮುಂಗಾರು ತಡ ಆದಲ್ಲಿ ನಾವು ಇದನ್ನ ಬಿತ್ತನೆ ಮಾಡಬಹುದು. ಇದನ್ನ ಆಗಸ್ಟ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡ್ತೀವಿ. ಕೆಲವೊಮ್ಮೆ ತಡವಾದಾಗ ಸೆಪ್ಟೆಂಬರ್ ವರೆಗೂ ಬಿತ್ತನೆ ಮಾಡ್ತೀವಿ. ಆದರೆ ಆಗಸ್ಟ್ ಬಿತ್ತನೆ ಮಾಡೋದು ಬಹಳ ಒಳ್ಳೇದು. ಹುರುಳಿಯನ್ನು ನೋಡಿದಾಗ ಸುಮಾರು 10 ಕೆಜಿ ಒಂದು ಎಕರೆಗೆ ಬೀಜ ಬೇಕಾಗುತ್ತೆ. ಇದನ್ನ 1 ಅಡಿ ಸಾಲಿನಿಂದ ಸಾಲಿಗೆ ಮತ್ತು 4 ಅಂಗುಲ ಬೀಜದಿಂದ ಬೀಜಕ್ಕೆ ನಾವು ಕೊಟ್ಟು ಬಿತ್ತನೆ ಮಾಡ್ತೇವೆ. ಇಲ್ಲಿ ಈ ಹುರುಳಿಯನ್ನು ನೆನಪು ಮಾಡಿಕೊಂಡಾಗ ಎಲ್ಲಾ ರೈತರು ಮನಸ್ಸಲ್ಲಿ ಬರೋದು ಯಾವುದೋ ಬೆಳೆ ಬೆಳೆದಿಲ್ಲ ಅಂದಾಗ ಇದನ್ನ ನಾವು ಬಿತ್ತನೆ ಮಾಡಬಹುದು ಅಂತ. ಅಂದ್ರೆ ಮಣ್ಣಿನಲ್ಲಿ ಯಾವುದೇ ಒಂದು ಫಲವತ್ತತೆ ಇಲ್ಲದಿದ್ರೂ ಇದನ್ನು ನಾವು ಬೆಳಿಬಹುದು ಅಂತ ಒಂದು ಭಾವನೆ ಇದೆ. ಆದರೆ ನಾವು ಈ ಸಾವಯವ ಗೊಬ್ಬರ ಮತ್ತು ಒಳ್ಳೆಯ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟಾಗ ಒಳ್ಳೆಯ ಇಳುವರಿಯನ್ನು ನಾವು ಪಡಿಬಹುದು. ಹಾಗಾಗಿ ಒಂದು ಎಕರೆಗೆ 3 ಟನ್ನಷ್ಟು ಸಾವಯವ ಗೊಬ್ಬರ ಕೊಟ್ಟರೆ ಅನುಕೂಲ ಆಗುತ್ತೆ. ಅದೇ ರೀತಿ ಸಾರಜನಕ 10 ಕೆಜಿ, 15 ಕೆಜಿ ರಂಜಕ ಮತ್ತು 10 ಕೆಜಿ ಪೊಟ್ಯಾಶ್ ಅಂಶ ಒದಗಿಸತಕ್ಕಂತ ಗೊಬ್ಬರಗಳನ್ನು ನಾವು ಕೊಟ್ಟು ಬೆಳೆದಾಗ ಒಂದು ಹೆಚ್ಚಿನ ಇಳುವರಿಯನ್ನು ಸಹ ನಾವು ಪಡಿಬಹುದು. ಇವು ಮುಂಗಾರು ಹಂಗಾಮಿನಲ್ಲಿ ಬೆಳೀತಕ್ಕಂತ ಕೆಲವು ದ್ವಿದಳ ಧಾನ್ಯ ಬೆಳೆಗಳು. ಬಿತ್ತನೆ ಕಾಲ ಎಲ್ಲ ಏನು ಸರ್, ಯಾವಾಗ ಬಿತ್ತನೆ ಮಾಡಬಹುದು ಅಂತ ಹೇಳ್ತೀರಿ? ಈ ದ್ವಿದಳ ಧಾನ್ಯಗಳನ್ನ ನಾವು ನೋಡಿದಾಗ ಈಗ ತೊಗರಿಯನ್ನು ನಾವು ಮೇ ಮತ್ತು ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿದಾಗ ನಮಗೆ ಒಳ್ಳೆಯ ಇಳುವರಿಯನ್ನು ಪಡಿಬಹುದು. ಆದರೆ ಕೆಲವೊಮ್ಮೆ ಮಳೆ ತಡವಾದಾಗ ಜುಲೈ ಆಗಸ್ಟ್ ತಿಂಗಳವರೆಗೂ ಸಹ ನಾವು ಬಿತ್ತನೆ ಮಾಡಬಹುದು. ನಮ್ಮಲ್ಲಿ ಇರ್ತಕ್ಕಂತ ಈಗ BRG-1 ಇರಬಹುದು, BRG-2 ಇರಬಹುದು, 5 ತಳಿ ಇರಬಹುದು. ಈ ತಳಿಗಳನ್ನು ನಾವು ಆಗಸ್ಟ್ ವರೆಗೂ ಸಹ ಬಿತ್ತನೆ ಮಾಡಬಹುದು. ಆದರೆ ಇಲ್ಲಿ ರೈತರು ಗಮನಿಸಬೇಕಾದ ಒಂದು ಅಂಶ ಅಂದ್ರೆ ಬಿತ್ತನೆ ತಡವಾದಷ್ಟು ಇಳುವರಿ ಕಮ್ಮಿ ಆಗುತ್ತೆ.

ಸೇರಿಸಿ ತದನಂತರ ಅದನ್ನ ಒಂದು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಅದನ್ನ ಲೇಪನ ಮಾಡಿ ಬಿತ್ತನೆ ಮಾಡುವುದರಿಂದ ನಮಗೆ ಒಳ್ಳೆಯ ಫಲಿತಾಂಶ ಇದೆ. ಅದೇ ರೀತಿ ರೈಸೋಬಿಯಂ ಮತ್ತು ರಂಜಕ ಕರಗಿಸುವ ಜೀವಾಣುವನ್ನು ಸಹ ಉಪಯೋಗ ಮಾಡಿ ಬಿತ್ತುವುದರಿಂದ ನಮಗೆ ಪೋಷಕಾಂಶದ ಜೊತೆಗೆ ರಂಜಕವೂ ಸಹ ಬೆಳೆಗೆ ಒದಗಿಸಲ್ಪಟ್ಟು ಬೇರಿನ ಒಂದು ಬೆಳವಣಿಗೆ ಹೆಚ್ಚಾಗುತ್ತದೆ. ಈಗ ಕೆಲವೊಮ್ಮೆ ಈ ಬರ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಬೇಕಂತ ಒಂದು ಸಂದರ್ಭದಲ್ಲಿ, ಯಾಕಂದ್ರೆ ನಾವು ದ್ವಿದಳ ಧಾನ್ಯಗಳಲ್ಲಿ 95% ನಾವು ಮಳೆಯಾಧಾರಿತ ಪ್ರದೇಶಗಳಲ್ಲಿ ಸಹ ನಾವು ಬಿತ್ತನೆಯನ್ನು ಮಾಡುತ್ತೇವೆ. ಆ ಒಂದು ದಿಸೆಯಲ್ಲಿ ಹೆಸರು ಮತ್ತು ಉದ್ದು ಬೆಳೆಗಳನ್ನು 2% ಸುಣ್ಣದ ಕ್ಲೋರೈಡ್ನಲ್ಲಿ ಬೀಜವನ್ನು 1 ಗಂಟೆ ಕಾಲ ನೆನೆಸಿ ತದನಂತರ ಅದನ್ನು 7-8 ಗಂಟೆ ಕಾಲ ನೆರಳಿನಲ್ಲಿ ಒಣಗಿಸುವುದರಿಂದ ಬರ ನಿರೋಧಕತೆಯ ಒಂದು ಶಕ್ತಿಯನ್ನು ನಾವು ಹೆಚ್ಚಿಸಬಹುದು. ಸೊ ಈ ಒಂದು ದಿಸೆಯಲ್ಲಿ ನಮ್ಮ ರೈತ ಬಾಂಧವರ ಮನೆಯಲ್ಲಿ ಸುಣ್ಣ ಇದ್ದೇ ಇರುತ್ತೆ. ಆ ಸುಣ್ಣದ ನೀರನ್ನು ನಾವು ಉಪಯೋಗ ಮಾಡಿಕೊಂಡು ಆ ಬೀಜವನ್ನು 1 ಗಂಟೆಗಳ ಕಾಲ ನೆನೆಸಿ ತದನಂತರ 7-8 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸುವುದರಿಂದ ಬರ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಬೆಳೆಗೆ ಉತ್ತಮವಾದ ಒಂದು ಸಸಿಗಳ ಸಂಖ್ಯೆಯನ್ನು ಕಾಪಾಡಬಹುದು. ಅದೇ ರೀತಿ ಈ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕೆಜಿಯಂತೆ ಈ ಸತುವಿನ ಸಲ್ಫೇಟ್ ಅನ್ನು ಬಳಸುವುದರಿಂದ ಅಧಿಕ ಇಳುವರಿಯನ್ನು ಸಹ ನಾವು ಪಡೆಯಬಹುದು. ಈಗ ಕೆಲವೊಂದು ಬೆಳೆಗಳು ಈ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಈ ಹೂವಿನ ಹಂತದಲ್ಲಿದ್ದಾಗ ಈ 2% ಯೂರಿಯಾ ಅಥವಾ 2% DAP ಸಿಂಪರಣೆಯನ್ನು ನಾವು ಮಾಡುವುದರಿಂದ ಈ ಒಳ್ಳೆಯ ಕಾಯಿಯ ಸಂಖ್ಯೆಗಳನ್ನು ಸಹ ನಾವು ಪಡೆಯಬಹುದು. ಈಗ ತೊಗರಿಯಲ್ಲಿ ಈ ಅಂತರ ಬೇಸಾಯ, ಕಳೆ ನಿರ್ವಹಣೆ ಹಾಗೂ ನೀರಾವರಿ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ ಈ ಕಳೆ ನಿರ್ವಹಣೆ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಬೆಳೆಯ ಒಂದು 35-40 ದಿನಗಳವರೆಗೂ ಸಹ ಈ ಕಳೆ ಒಂದು ಹೆಚ್ಚಾಗಿ ಹಾಗೂ ಜೋರಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಈ ಒಂದು ಕಳೆಗಳು ಈ ಪೋಷಕಾಂಶಗಳನ್ನು ತೆಗೆದುಕೊಳ್ಳದಿರಬಹುದು, ತೇವಾಂಶವನ್ನು ತೆಗೆದುಕೊಳ್ಳದಿರಬಹುದು, ಹಾಗೆ ಜಾಗವನ್ನು ಸಹ ಇದು ತೆಗೆದುಕೊಂಡು ಬೆಳೆಯನ್ನ ನಾಶ ಮಾಡುತ್ತೆ. ಈ ಒಂದು 35-40 ದಿವಸಗಳಲ್ಲಿ ನಾವು ಒಂದು 2 ಬಾರಿ ಅಂತರ ಬೇಸಾಯವನ್ನ ನಾವು ಮಾಡಬೇಕಾಗುತ್ತೆ. ಹಾಗೆ ಕೈಕಳೆಯನ್ನು ಸಹ ನಾವು ತೆಗಿಬೇಕಾಗುತ್ತೆ. ಯಾಕಂದ್ರೆ ಭೂಮಿ ಗಾಳಿ ಆಡಿದಷ್ಟು ಬೇರುಗಳಿಗೆ ಗಾಳಿ ಸಿಗಲ್ಪಟ್ಟು ಬೆಳವಣಿಗೆ ಹೆಚ್ಚಾಗುತ್ತೆ. ಈ ಒಂದು ದಿಸೆಯಲ್ಲಿ ನಾವು ಕೆಲವು ಕಳೆನಾಶಕಗಳನ್ನು ಸಹ ಉಪಯೋಗ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ರೈತರು ಕಳೆನಾಶಕಗಳನ್ನು ಸಹ ಕೇಳ್ತಾರೆ. ಈ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ನಾವು ಒಂದು ಒಳ್ಳೆಯ ಕಳೆನಾಶಕ ಅಂದ್ರೆ ಈ ಪೆಂಡಿಮಿಥಲಿನ್ ಅನ್ನೋ ಒಂದು ಕಳೆನಾಶಕವನ್ನು ನಾವು ಉಪಯೋಗ ಮಾಡಬೇಕು. ಎಕರೆಗೆ 1 ಲೀಟರ್ ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಸೇರಿಸಿ ನಾವು ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡೋದು ಬಿತ್ತಿದ ದಿನ ಅಥವಾ ಮಾರನೇ ದಿನ ನಾವು ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡಬೇಕಾದ್ರೆ ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಇರಬೇಕು ಹಾಗೂ ಹೆಂಟೆಗಳು ಇರಬಾರದು. ಹಾಗೆ ನಾವು ಸಿಂಪರಣೆ ಮಾಡುವಾಗ ಹಿಮ್ಮುಖವಾಗಿ ನಾವು ನಡೆದುಕೊಂಡು ಹೋಗಬೇಕು. ಈ ಒಂದು ದಿಸೆಯಲ್ಲಿ ಈ ಪೆಂಡಿಮಿಥಲಿನ್ ಒಂದು ಕಳೆನಾಶಕವನ್ನು ಉಪಯೋಗ ಮಾಡಬಹುದು. ಈ ಅಂತರ ಬೇಸಾಯಗಳು ಕುಂಟೆಯನ್ನು ಹೊಡೆಯೋದು ಅಂತೀವಿ. ಸುಮಾರು 35-40 ದಿವಸಗಳ ಒಳಗೆ ಒಂದು 2 ಬಾರಿ ಅಂತರ ಬೇಸಾಯಗಳನ್ನು ಮಾಡುವುದರಿಂದ ಕಳೆಗಳನ್ನು ನಾವು ಹತೋಟಿ ಮಾಡಬಹುದು. ಹಾಗೆ ಉಳಿದ ಕಳೆಗಳನ್ನು ಕೈ ಕಳೆಯಿಂದ ನಾವು ಕಳೆಯನ್ನು ತೆಗಿಬೇಕಾಗುತ್ತೆ. ಈಗ ನೀರಾವರಿ ಬಗ್ಗೆ ಹೇಳೋದಾದ್ರೆ ನಾನು ಹೇಳಿದೆ ನಮ್ಮ ಸುಮಾರು 95% ರೈತರು ದ್ವಿದಳ ಧಾನ್ಯಗಳನ್ನು ಮಳೆ ಆಶ್ರಯದಲ್ಲೇ ಬೆಳೀತಾರೆ. ಆದಾಗ್ಯೂ ಎಲ್ಲೆಲ್ಲಿ ನೀರಿನ ಸೌಕರ್ಯ ಇದೆ ಅಂತ ಕಡೆ 2-3 ಸಾರಿ ನೀರನ್ನು ಕೊಡುವುದರಿಂದ ನಾವು 25% ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಅಂದರೆ ಬಿತ್ತನೆ ಸಮಯದಲ್ಲಿ ಸಾಕಷ್ಟು ತೇವಾಂಶ ಇರಬೇಕಾಗುತ್ತೆ. ಹೂವಿನ ಹಂತದಲ್ಲಿ ಹಾಗೂ ಕಾಯಿ ಕಟ್ಟುವ ಹಂತದಲ್ಲಿ ನಾವು ನೀರನ್ನು ಕೊಡುವುದರಿಂದ ಈ ದ್ವಿದಳ ಧಾನ್ಯದ ಇಳುವರಿಯನ್ನು ಹೆಚ್ಚಾಗಿ ಪಡೆಯಬಹುದು. ಎಲ್ಲೆಲ್ಲಿ ನೀರನ್ನು ಹಾಯಿಸುವುದರಿಂದ ಇರಬಹುದು ಅಥವಾ ಈ ಸ್ಪ್ರಿಂಕ್ಲರ್ ನೀರು ಇರಬಹುದು, ಎಲ್ಲೆಲ್ಲಿ ಸಾಧ್ಯ ಇದೆ ಆ ಸ್ಪ್ರಿಂಕ್ಲರ್ ನೀರನ್ನು ಕೊಡಬಹುದು. ಆದರೆ ಹೂವಿನ ಹಂತದಲ್ಲಿ ಸ್ವಲ್ಪ ನೋಡಿಕೊಂಡು ನಾವು ಅದನ್ನ ಸ್ಪ್ರಿಂಕ್ಲರ್ ಅನ್ನ ಆನ್ ಮಾಡಬೇಕಾಗುತ್ತೆ. ಕೃಷಿ ಭಾಗ್ಯ ಯೋಜನೆ ಅಡಿನಲ್ಲಿ ಈಗ ಎಲ್ಲರೂ ಕೂಡ ಕೃಷಿ ಹೊಂಡಗಳನ್ನು ತೋಡ್ಕೊಂಡಿದ್ದಾರೆ. ಹೌದು, ಅವರಿಗೆ ಡೀಸೆಲ್ ಮೋಟರ್ ಕೊಟ್ಟು ಸ್ಪ್ರಿಂಕ್ಲರ್ ಸೆಟ್ ಕೂಡ ಕೊಟ್ಟಿರ್ತಾರೆ. ಹೌದು, ಅಂದ್ರೆ ಆ ಸೌಲಭ್ಯವನ್ನು ಬಳಕೆ ಮಾಡಿಕೊಂಡು ಅಗತ್ಯ ಇದ್ದಾಗ ಸ್ಪ್ರಿಂಕ್ಲರ್ ಮೂಲಕನು ಇದು ಹೂವಾಡೋದಕ್ಕಿಂತ ಮುಂಚಿತವಾಗಿ ಕೊಟ್ಟರೆ ಒಳ್ಳೇದು. ಒಂದು ಇದು ಒಂದು ಒಳ್ಳೆಯ ಮಾಹಿತಿ ರೈತರಿಗೆ. ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಈ ಗಣ ಸರ್ಕಾರದವರು ಏನು ಕೃಷಿ ಹೊಂಡವನ್ನ ತಮಗೆ ಮಾಡಿಕೊಟ್ಟಿದ್ದಾರೆ, ಹಾಗೆ ಪಂಪ್ ಸೆಟ್ ಇಂದ ಆ ನೀರನ್ನ ಉಪಯೋಗ ಮಾಡಿಕೊಂಡು ಎಲ್ಲೆಲ್ಲಿ ಸಾಧ್ಯ ಇದೆ ಯಾವಾಗ ಮಳೆಯ ಒಂದು ಕೊರತೆ ಅಭಾವ ಉಂಟಾದಾಗ ನೀರನ್ನು ಹಾಯಿಸುವುದರಿಂದ ಅದು ಮುಖ್ಯವಾಗಿ ಹೂವಿನ ಹಂತದಲ್ಲಿ ಕಾಯಿ ಕಟ್ಟುವ ಹಂತದಲ್ಲಿ ನೀವು ನೀರನ್ನು ಕೊಟ್ಟಿದ್ದೇ ಆದರೆ ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು. ಅಂದ್ರೆ ಹವಾಗುಣಕ್ಕೆ ಅನುಗುಣವಾಗಿ ನಾವು ನೀರನ್ನ ಕೊಟ್ಟು ದ್ವಿದಳ ಧಾನ್ಯಗಳನ್ನು ನಾವು ಬೆಳೆದ್ರೆ ಒಳ್ಳೇದಾಗುತ್ತೆ. ಬೇರೆ ಬೇರೆ ಬೆಳೆಗಳಲ್ಲಿ ಅಂತರ್ಬೆಳೆಯಾಗಿ ದ್ವಿದಳ ಧಾನ್ಯಗಳನ್ನು ಬೆಳಿಬಹುದಲ್ಲ? ಹೌದು, ಅದರಿಂದ ಏನು ಅನುಕೂಲ ಆಗಬಹುದು ಅಂತ ರೈತರಿಗೆ? ಈಗ ನಾವು ಹಿಂದಿನ ಕಾಲದಿಂದಲೂ ಸಹ ಈ ಅಕ್ಕಡಿ ಬೆಳೆಗಳು ಅಂತ ನಮ್ಮ ತಾತ ಮುತ್ತಾತರು ಬೆಳೀತಾ ಇದ್ರು. ಅಂದ್ರೆ ಇದರ ಉಪಯೋಗ ಏನಂದ್ರೆ, ಒಂದು ಬೆಳೆ ಹೋದ್ರು ಇನ್ನೊಂದು ಬೆಳೆಯಿಂದ ನಾವು ಲಾಭವನ್ನು ಪಡೆಯಬಹುದು ಅಂತ. ಹಾಗಾಗಿ ಈಗ ನಾವು ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನು ನೋಡಿದಾಗ ಈ ತೊಗರಿಯಲ್ಲಿ ಬಹಳ ಮುಖ್ಯವಾದ ಅಂತರ ಬೆಳೆಗಳಂದ್ರೆ ಈಗ ರಾಗಿ ಮತ್ತು ತೊಗರಿ. ಸುಮಾರು 8 ಸಾಲು ರಾಗಿ, 2 ಸಾಲು ತೊಗರಿ, ಹಾಗೆ ನೆಲಗಡೆ ಮತ್ತು ತೊಗರಿ 4 ಸಾಲು ನೆಲಗಡಲೆ, 1 ಸಾಲು ತೊಗರಿ, ಅಥವಾ 8 ಸಾಲು ನೆಲಗಡಲೆ, 2 ಸಾಲು ತೊಗರಿ. ಹಾಗೆ ಮುಸುಕಿನ ಜೋಳದ ಜೊತೆ 4 ಸಾಲು ಮುಸುಕಿನ ಜೋಳ, 1 ಸಾಲು ತೊಗರಿ. ಹಾಗೆ ಆಲೂಗಡ್ಡೆ 6 ಸಾಲು ಆಲೂಗಡ್ಡೆ, 1 ಸಾಲು ತೊಗರಿ. ಹಾಗೆಯೇ 2 ಸಾಲು ತೊಗರಿ ಆದ್ಮೇಲೆ 1 ಸಾಲು ರಾಗಿಯನ್ನು ನಾವು ಬೆಳಿಬಹುದು. ಹೀಗೆ ತೊಗರಿ ಜೊತೆಗೆ ಆಲೂಸಂದೆ, ಹೆಸರು, ಉದ್ದು, ಅವರೆ ಮತ್ತು ಸೋಯಾ ಅವರೆಗಳನ್ನು ಸಹ ನಾವು ಮಿಶ್ರ ಮಾಡಿ ಬೆಳೆಯಬಹುದು. ಇದರಿಂದ ಏನಾಗುತ್ತಂದ್ರೆ ಎರಡು ಬೆಳೆಗಳು ಸಿಗಲ್ಪಟ್ಟು ನಮಗೆ ಹೆಚ್ಚಿನ ಒಂದು ಆದಾಯ ಸಿಗಲ್ಪಡುತ್ತೆ. ಮುಂದುವರೆದು ಈಗ ಹೆಸರನ್ನು ಸಹ ನಾವು ಈ ಮುಸುಕಿನ ಜೋಳದ ಜೊತೆಗೆ 1 ಸಾಲು ಹೆಸರು, 1 ಸಾಲು ಮುಸುಕಿನ ಜೋಳ, ಈ ಒಂದು ರೀತಿಯಲ್ಲಿ ನಾವು ಬೆಳೆಯುವುದರಿಂದ ಹೆಚ್ಚಿನ ಆದಾಯವನ್ನು ಸಹ ಬೆಳೆಯಬಹುದು. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಾವು ಈ ತೊಗರಿ ಮತ್ತು ಅವರೆಯನ್ನು ಸಹ ನಾವು ಮಿಶ್ರ ಮಾಡಿ ಹೆಚ್ಚಾಗಿ ಬೆಳೀತಾ ಇದ್ದೇವೆ. ತೊಗರಿಯನ್ನು ಹತ್ತಿ ಜೊತೆನೂ ಸಹ ನಾವು ಬೆಳೆಯಲಿಕ್ಕೆ ಶಿಫಾರಸು ಮಾಡ್ತೇವೆ. ಸುಮಾರು 4 ಸಾಲು ಹತ್ತಿ, 1 ಸಾಲು ತೊಗರಿ. ಹಾಗೆ ಈ ಹೊಗೆ ಸೊಪ್ಪು ಜೊತೆಯಲ್ಲಿ ಸಹ ನಾವು ಇದನ್ನ ಮಿಶ್ರ ಮಾಡಿ ಬೆಳೀಲಿಕ್ಕೆ ನಾವು ರೈತರಿಗೆ ಶಿಫಾರಸು ಮಾಡಿದ್ದೇವೆ. ಅಂದ್ರೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಂತ ಕಡೆ ಈ ರೈತರು ಈ ಅಂತರ ಬೆಳೆಗಳನ್ನು ಉಪಯೋಗ ಮಾಡಿಕೊಂಡು ಬೆಳೆದಾಗ ಒಟ್ಟು ಆದಾಯದಲ್ಲಿ ನಮಗೆ ಸಹಾಯ ಆಗುತ್ತೆ. ಈಗ ಉದ್ದೂನು ಸಹ ಈ ಮುಸುಕಿನ ಜೋಳ ಜೊತೆಗೆ 1 ಮತ್ತು 1 ಸಾಲಿನ ರೀತಿಯಲ್ಲಿ ನಾವು ಬೆಳೆಯಬಹುದು. ಕೆಲವು ಪ್ರಮುಖವಾದ ಅಂಶಗಳು ಬರ ನಿರೋಧಕ ಅಂಶಗಳನ್ನು ಹೇಳಿದೆ. ಹಾಗೆ ಈಗ ಹೂವಿನ ಹಂತದಲ್ಲಿ 2% ಯೂರಿಯಾ ಅಂದ್ರೆ 20 ಗ್ರಾಂ ಯೂರಿಯಾವನ್ನು 1 ಲೀಟರ್ ನೀರಿನಲ್ಲಿ ಸೇರಿಸಿ ಹೂವಿನ ಹಂತದಲ್ಲಿ ನಾವು ಸಿಂಪರಣೆ ಮಾಡೋದು, ಉದ್ದು ಇರಬಹುದು, ಹೆಸರು ಇರಬಹುದು, ಈ ತರ ದ್ವಿದಳ ಧಾನ್ಯಗಳನ್ನ ಮಾಡುವುದರಿಂದ ಈ ಹೂಗಳ ಸಂಖ್ಯೆ ಹೆಚ್ಚಾಗಿ ನಮಗೆ ಇಳುವರಿ ಸಹ ಜಾಸ್ತಿ ಬರುತ್ತೆ. ಡಿಎಪಿನೂ ಬಳಸಬಹುದು ಸರ್? ಗೊಬ್ಬರ ಡಿಎಪಿನೂ ಸಹ ನಾವು ಬಳಸಬಹುದು. 2% ಡಿಎಪಿ ಅಂದ್ರೆ 20 ಗ್ರಾಂ ಡಿಎಪಿಯನ್ನು 1 ಲೀಟರ್ ನೀರಿನಲ್ಲಿ ಸೇರಿಸಿ ನಾವು ಹೂವಿನ ಹಂತದಲ್ಲಿ ಸಿಂಪಡಣೆ ಮಾಡುವುದರಿಂದ ಹೆಚ್ಚಿನ ಹೂಗಳನ್ನು ನಾವು ಪಡೆದು ಇಳುವರಿ ಹೆಚ್ಚಾಗುತ್ತೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನೀರಿನಲ್ಲಿ ಕರಗುವ ಗೊಬ್ಬರಗಳು ಸಹ ನಮಗೆ ಬಂದಿದೆ. ಸುಮಾರು 2% ನೀರಿನಲ್ಲಿ ಕರತಕ್ಕಂತ ಈ ಗೊಬ್ಬರಗಳನ್ನು ನಾವು ಈ ದ್ವಿದಳ ಧಾನ್ಯಗಳಿಗೆ ಸಿಂಪರಣೆ ಮಾಡುವುದರಿಂದ ಒಳ್ಳೆಯ ಫಲಿತಾಂಶವನ್ನು ಸಹ ನಾವು ಪಡೆದಿದ್ದೇವೆ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ನಾವು ಮಾಡಿದ ಪ್ರಯೋಗದಲ್ಲಿ 2% ನೀರಿನಲ್ಲಿ ಕರತಕ್ಕಂತ ಗೊಬ್ಬರಗಳನ್ನು ನಾವು ಸಿಂಪರಣೆ ಮಾಡುವುದರಿಂದ ಸುಮಾರು 10-15% ಇಳುವರಿಯನ್ನು ನಾವು ಹೆಚ್ಚಿಗೆ ಪಡೆದಿದ್ದೇವೆ. ಅಂದ್ರೆ ಮಣ್ಣಿಗೆ ಮಾಮೂಲಿ ಕೊಡ್ತಕ್ಕಂಥ ಪೋಷಕಾಂಶಗಳ ಜೊತೆಗೆ ಈ ಹೂವಿನ ಹಂತದಲ್ಲಿ ನೀರಿನಲ್ಲಿ ಕರತಕ್ಕಂಥ ಪೋಷಕಾಂಶಗಳನ್ನು ಕೊಟ್ಟಾಗ ಈ ಅಧಿಕ ಇಳುವರಿಯನ್ನು ನಾವು ಪಡೆದಿದ್ದ ನಿದರ್ಶನಗಳು ಇದೆ. ಕೆಲವೊಮ್ಮೆ ಮಣ್ಣಿನಲ್ಲಿ ತೇವಾಂಶದ ಕೊರತೆ ಇದ್ದಾಗ ತಾವೇನ್ ಹೇಳ್ತಾ ಇದ್ರೆ ಸತು ಮತ್ತೆ ಬೋರಾನ್ ಈ ಪೋಷಕಾಂಶಗಳನ್ನ ಅಗತ್ಯವಾಗಿ ಕೊಡಬೇಕು ಅಂತ, ಅದನ್ನು ಸಿಂಪರಣೆ ಮೂಲಕ ಕೊಡಬಹುದಾ? ಇದು ಒಂದು ಒಳ್ಳೆ ಮುಖ್ಯವಾದ ಅಂಶ. ಭೂಮಿಯಲ್ಲಿ ಈ ತೇವಾಂಶದ ಕೊರತೆ ಇದ್ದಾಗ ಸಹ ಈ ಲಘು ಪೋಷಕಾಂಶಗಳು ಇರಬಹುದು ಅಥವಾ ಮುಖ್ಯ ಪೋಷಕಾಂಶಗಳನ್ನ ನೀರಿನಲ್ಲಿ ಕರಗಿಸಿ ಈ ಹೂವಿನ ಹಂತದಲ್ಲಿ ಮತ್ತು ಕಾಳು ಕಟ್ಟುವ ಹಂತದಲ್ಲಿ ಕೊಟ್ಟಾಗ ನಮಗೆ ಒಳ್ಳೆಯ ಫಲಿತಾಂಶಗಳು ಸಹ ದೊರೆತಿದೆ. ಹಾಗೆ ಲಘು ಪೋಷಕಾಂಶದ ಕೊರತೆಯನ್ನು ಸಹ ನಾವು ನೀಗಿಸಬಹುದು ಇದರಿಂದ. ಕೊರೋನಾ ವೈರಸ್ ಕೆ ಖತರೆ ಸೇ ಬಚತೆ ಹುವೆ ರವಿ ಕಿ ಫಸಲ್ ಕಿ ಕಟಾಯಿ ಬಿಕ್ರಿ ಸರ್ಕಾರಿ ಖರೀದ್ ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೇ ನಿಯಮಿತ ಅಂತರಾಲ್ ಪರ್ ಧೋತೆ ರಹೇ ನಾಕ್ ಔರ್ ಮುಂಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೇ ಢಕ್ ಕರ್ ರಖೇ ಆಂಖ್ ಕಾನ್ ನಾಕ್ ಔರ್ ಮುಂಹ್ ನಾ ಛುಯೆ ಆಪಸ್ ಮೇ 1 ಸೇ 2 ಮೀಟರ್ ಕಿ ದೂರಿ ಬನಾಯ ರಖೇ इस समय रबी फसल की कटाई का काम भी जारी है. केंद्र सरकार और राज्य सरकारें मिलकर प्रयास कर रही हैं कि किसानों को कम से कम दिक्कत हो. कटाई करते समय खेत की एक पट्टी पर एक एक श्रमिक ही काम करें. फसल को छोटे छोटे ढेरों में इकट्ठा करें. हर ढेर पर एक या दो श्रमिक ही काम करें. हाथ के औजारों को दिन में 3 बार साबुन और पानी से धोएं. एक दूसरे के साथ औजारों की अदला बदली न करें. खाने पीने के अपने बर्तनों का इस्तेमाल करें. एक दूसरे के बर्तन प्रयोग न करें. हर रोज धुले हुए साफ कपड़े पहनें. श्रमिकों के शौचालयों और हाथ धोने की जगह की ठीक से सफाई जरूरी है. थ्रेशिंग के दौरान भी इन सभी बातों का ध्यान रखें। जहां थ्रेशिंग का काम चल रहा हो उसके आसपास थूके नहीं, फसल के दाने मिट्टी या जमीन के संपर्क में न आए। फसल उत्पाद को घर में रखने से पहले 48 घंटे तक धूप में रखें। कंबाइन, हार्वेस्टर, थ्रेशर, जुताई और बुवाई की मशीनों को इस्तेमाल से पहले साफ करना और संक्रमण मुक्त करना जरूरी है। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान रखें और संक्रमण मुक्त रखें। फसल को वाहनों में चढ़ाना हो, बिक्री केंद्र तक पहुंचाना हो, बिक्री और खरीद के दौरान और नई फसल की जुताई तथा बुआई के समय साफ हाथ, मास्क का इस्तेमाल और एक दूसरे से 4 से 6 फुट की दूरी जरूरी है। खरीद केंद्र पर आने से पहले श्रमिकों की जांच। खरीद केंद्र पर भीड़ ना हो इसलिए पंजीकृत किसानों को वाहनों के अनुमति पत्र के साथ SMS के जरिए निश्चित समय पर बारी बारी से बुलाया जाए। गोदामों पर खरीदी हुई फसल को लेने में शीघ्रता करें ताकि श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। इसलिए किसान स्वस्थ रहे तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। कृषि एवं किसान कल्याण मंत्रालय, भारत सरकार द्वारा जनहित में जारी। द्विदल धान्य ಬೆಳೆಗಳ ಉತ್ಪಾದಕತೆ ಹೆಚ್ಚಳ ಮಾಡೋದಕ್ಕೆ ತಮ್ಮ ಸಲಹೆ ಏನು ಸರ್? ಈಗ ರೈತ ಬಾಂಧವರು ಹತ್ತಿರ ಇರತಕ್ಕಂತ ಕೃಷಿ ಇಲಾಖೆ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯದ ತಜ್ಞರಿರ್ಬೋದು, ಅವರನ್ನ ಸಂಪರ್ಕದಲ್ಲಿ ಇಟ್ಟುಕೊಂಡು ಆಯಾ ಭಾಗದಲ್ಲಿ ಉತ್ತಮವಾದ ತಳಿಗಳು, ಶಿಫಾರಸು ಮಾಡಿದ ತಳಿಗಳನ್ನು ಉಪಯೋಗ ಮಾಡಬೇಕು. ಮುತುವರ್ಜಿ ವಹಿಸಿ ಬಿತ್ತನೆಯನ್ನ ಮಾಡಬೇಕು. ಅಂತರ ಬೇಸಾಯ ಇರ್ಬೋದು, ಕಳೆ ನಿರ್ವಹಣೆ ಇರ್ಬೋದು, ನೀರು ನಿರ್ವಹಣೆ ಇರ್ಬೋದು, ಪೋಷಕಾಂಶ ನಿರ್ವಹಣೆ ಇರ್ಬೋದು, ಈ ಎಲ್ಲವನ್ನು ಮನದಟ್ಟು ಮಾಡಿಕೊಂಡು ತಾವು ಕೆಲಸವನ್ನು ಮಾಡಿದ್ದಾದ್ರೆ ನಮಗೆ ಒಳ್ಳೆಯ ಇಳುವರಿ ಕೊಡಬಹುದು. ಹಾಗೆ ತಜ್ಞರ ಒಂದು ಸಲಹೆಯನ್ನು ತಾವು ದಯಮಾಡಿ ಅದನ್ನು ಉಪಯೋಗ ಮಾಡಿಕೊಂಡು ನೀವು ಹೆಚ್ಚಿನ ಇಳುವರಿಯನ್ನು ಪಡೆದು ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಒಂದು ಭದ್ರತೆಗೆ ಕಾರಣವಾಗಬೇಕಂತ ಕೇಳ್ಕೊಳ್ತೇನೆ. ತೊಗರಿಯಲ್ಲಿ ಒಂದು ನಾಟಿ ಪದ್ಧತಿ ಬಗ್ಗೆ ಒಂದು ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತೊಗರಿ ನಮ್ಮ ರಾಜ್ಯದ ಒಂದು ಮುಖ್ಯ ಬೆಳೆ ಅಂತ ಹೇಳಿದೆ. ಇತ್ತೀಚಿನ ದಿನಗಳಲ್ಲಿ ಮಳೆ ಬಹಳ ತಡವಾಗಿ ಬರ್ತಾ ಇದೆ. ಆ ಒಂದು ದಿಸೆಯಲ್ಲಿ ನಾವು ಮಾಡಿದ ಪ್ರಯೋಗದಲ್ಲಿ ತೊಗರಿ ಬೀಜವನ್ನು ಈ ಪಾಲಿಥೀನ್ ಪಾಕೆಟ್ನಲ್ಲಿ ಬಿತ್ತಿ ಅದನ್ನು ಸುಮಾರು 1 ತಿಂಗಳ ಕಾಲ ಅದನ್ನು ಪೋಷಣೆ ಮಾಡಿ ಮಳೆ ಬಂದಾಗ ಈ ನೇಗಿಲು ಸಾಲಲ್ಲಿ ಸಾಲನ್ನು ತೆಗೆದು ಪಾಲಿಥೀನ್ ಕವರ್ ತೆಗೆದು ಆ ಮಣ್ಣಿನ ಸವೇತ ಅದನ್ನು ನಾವು ನಾಟಿ ಮಾಡೋದ್ರಿಂದ ನಮಗೆ ಒಳ್ಳೆಯ ಫಲಿತಾಂಶವನ್ನು ಸಿಕ್ಕಿದೆ. ಅಂದ್ರೆ ಮೊದಲು ಎಲ್ಲೆಲ್ಲಿ ಬೆಳೆಗಳ ಸಂಖ್ಯೆ ಕಡಿಮೆ ಆದಾಗ ಈ ಒಂದು ಪದ್ಧತಿಯನ್ನು ಅಳವಡಿಕೆ ಮಾಡ್ತಿದ್ವಿ. ಮುಂದುವರೆದು ಈಗ ಕಡಿಮೆ ಜಮೀನಿನಲ್ಲಿ 1 ಎಕರೆ ಇರಬಹುದು, 1/2 ಎಕರೆ ಇರಬಹುದು, ಇಂಥ ಕಡೆ ಈ ನರ್ಸರಿಗಳಲ್ಲಿ ಈ ಗಿಡಗಳ ಸಸಿಗಳನ್ನು ಬೆಳೆದು ನಾವು ಮುಖ್ಯ ಭೂಮಿಗೆ 1 ತಿಂಗಳ ನಂತರ ನಾಟಿ ಮಾಡಿ ಒಳ್ಳೆಯ ಒಂದು ಇಳುವರಿಯನ್ನು ಪಡೆದಿದ್ದೇವೆ. ಡಾಕ್ಟರ್ ಮುರಳಿ ಅವರೇ, ನೆರಳಿರುವಂತಹ ಪ್ರದೇಶದಲ್ಲಿ ಯಾವುದಾದರೂ ದ್ವಿದಳ ಧಾನ್ಯದ ಬೆಳೆ, ವಿಶೇಷವಾಗಿ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಬೆಳಿಬಹುದೇ? ಇದರಲ್ಲಿ ಅಲಸಂದೆ ಇರಬಹುದು ಅಥವಾ ಹುರುಳಿ ಇರಬಹುದು. ಈ ತರ ಒಂದು ಕಡಿಮೆ ದಿನ ತಗೊಳ್ತಕ್ಕಂತ ಕೆಲವು ದ್ವಿದಳ ಧಾನ್ಯಗಳನ್ನ ನಾವು ಬೆಳೆಯಬಹುದು. ಎಲ್ಲೆಲ್ಲಿ ಬಿಸಿಲು ಚೆನ್ನಾಗಿ ಬರುತ್ತೆ ಅಲ್ಲಿ ನಾವು ಇಳುವರಿಯನ್ನು ಪಡಿಬಹುದು. ಉಳಿದಿದ್ದನ್ನ ನಾವು ಭೂಮಿಯಲ್ಲೇ ಸೇರಿಸುವುದರಿಂದ ಭೂಮಿಯ ಒಂದು ಪೋಷಕಾಂಶ ಹೆಚ್ಚಾಗುತ್ತೆ. ಹಾಗೆಯೇ ಕೆಲವೊಂದು ದ್ವಿದಳ ಧಾನ್ಯಗಳನ್ನು ಈ ಬದುಗಳ ಮೇಲೆ ಎಲ್ಲೆಲ್ಲಿ ಹೆಚ್ಚಿನ ಜಾಗ ನಮಗೆ ಬಿಸಿಲು ಬರ್ತಕ್ಕಂಥ ಜಾಗ ಸಿಗುತ್ತೆ ಅಂತ ಕಡೆ ಈ ದ್ವಿದಳ ಧಾನ್ಯಗಳನ್ನು ನಾವು ಬೆಳೆಯುವುದರಿಂದ ಆಹಾರ ಬದ್ಧತೆಗೆ ಕಾರಣ ಆಗಬಹುದು ಅಂತ ಹೇಳಬಹುದು. ಒಳ್ಳೆಯದು ಡಾಕ್ಟರ್ ಮುರಳಿ ಅವರೇ, ಇದುವರೆಗೂ ದ್ವಿದಳ ಧಾನ್ಯ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ. ನಮಸ್ಕಾರ. ಗ್ರಾಮಗಳ ಸರಪಂಚರಿಗೆ